ಕಾರ್ಯಕ್ರಮ ಕೃಷಿರಂಗ. ಆತ್ಮೀಯ ರೈತ ಬಂಧುವರಿಗೆಲ್ಲ ಶರಣರು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗದೊಳಗ ಸರಣಿ ಮೇಘ ಸಂದೇಶದ 555ನೇ ಸಂಚಿಕೆ ಕೇಳಬಹುದು. ಪ್ರಸ್ತುತಿ ಸೋಮಶೇಖರ್ ಎಸ್ ಉರುಳಿ. ಆನಂತರ ಮುಧೋಳ ತಾಲೂಕು ಕುಲಾಲಿ ಗ್ರಾಮದ ಕಾಳವ್ವ ಕಾಸವ ಹಂದೇನವರ್ ಹಾಗೂ ಸಂಗಡಿಗರಿಂದ ಚೌಡ್ಕಿ ಪದಗಳು. ಪುರುಷರಿಗೆ ಬೇಕಾಗುವ ಬೆಸ್ಟ್ ಕ್ವಾಲಿಟಿ ಹಾಗೂ ಪ್ರೀಮಿಯಂ ಕ್ವಾಲಿಟಿ ಬಟ್ಟೆಗಳ ಏಕೈಕ ಮಳಿಗೆ ಸೋಲಾಪುರ್ನ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್ ಸೋಲಾಪುರ್. ಸೂಟಿಂಗ್, ಶರ್ಟಿಂಗ್, ಲೆನಿನ್ ಖಾದಿ, ಕಾಟನ್ ಖಾದಿ, ಸಿಲ್ಕ್ ಮತ್ತು ಸ್ಪೆಷಲ್ ವೈಟ್ ಗೋಸ್ಕರ ಬೇರೆ ಸೆಕ್ಷನ್ ಹೊಂದಿದೆ. ಮದುವೆ ಬಟ್ಟೆ ಖರೀದಿಗೆ ಮರೆಯದೆ ಒಮ್ಮೆ ಬನ್ನಿ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್ ಸೋಲಾಪುರ್. ಕೃಷಿರಂಗದಲ್ಲಿ ಈಗ ಸರಣಿ ಮೇಘ ಸಂದೇಶದ 555ನೇ ಸಂಚಿಕೆ. ಈಶಾನ್ಯ ಭಾರತದೊಳಗ ಮಳೆಯ ರುದ್ರ ನರ್ತನವನ್ನ ನೋಡಿದ್ವಿ. ಕೆಲವು ಕಡೆ ಸಾಧಾರಣ ಮಳೆ, ಕೆಲವು ಕಡೆ ಭಾರಿ ಮಳೆ, ಇನ್ನು ಕೆಲವು ಕಡೆ ದ್ರೋಣ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತ ಆಗಿ ಹೋಯಿತು. ಅನೇಕ ಕಡೆಗಳಲ್ಲಿ ತೊಂದರೆಗಳು ಉಂಟಾದವು. ಸಾವು ನೋವುಗಳಿಗೆ, ಆಸ್ತಿ ಪಾಸ್ತಿಯ ಹಾನಿಗೆ ಈ ಮಳೆ ಕಾರಣ ಆಯಿತು ಅಂತೇಳಿ ಹೇಳಬಹುದು. ಈ ಮಳೆಯಿಂದಾಗಿ ಅನೇಕರು ತಾವು ಸಂತೋಷ ಪಟ್ಟಿದ್ದೀರಿ, ಇನ್ನು ಕೆಲವರಿಗೆ ತೊಂದರೆಯಾಗಿದೆ. ಇದು ಸಹಜವಾದಂತಹದ್ದು. ಇಂಥ ನೈಸರ್ಗಿಕ ಘಟನೆಗಳು ನಡೆದಾಗ ಕೆಲವರಿಗೆ ಒಳ್ಳೇದಾಗ್ತದೆ, ಇನ್ನು ಕೆಲವರಿಗೆ ಅದರಿಂದ ತೊಂದರೆ ಉಂಟಾಗುವಂತದನ್ನ ನಾವು ನೋಡೇ ನೋಡ್ತೀವಿ. ಎರಡು ಮಗ್ಗಲುಗಳು ಯಾವತ್ತೂ ಒಂದು ಘಟನೆಗೆ ಇದ್ದೇ ಇರುವಂತವು. ಆದರೂ ಕೂಡ ಹಿರಿಮಗ ಉಂಡ್ರ ತಪ್ಪಿಲ್ಲ, ಮಳೆ ಬಂದ್ರ ತಪ್ಪಿಲ್ಲ ಅನ್ನುವಂತಹ ಒಂದು ಗಾದೆ ಮಾತನ್ನ ನಮ್ಮ ಹಿರಿಯರು ಹೇಳ್ತಾ ಬಂದಿದ್ದಾರೆ. ಮಳೆ ಆಗುವುದು ಒಳ್ಳೇದು, ಮಳೆ ಆದ್ರ ನಮ್ಮ ಜನರಿಗೆ ಬಹಳ ಒಳ್ಳೇದಾಗ್ತದ, ಜಾನುವಾರುಗಳಿಗೆ ಒಳ್ಳೇದಾಗ್ತದ, ನೀರಿನ ಸವಲತ್ತಾಗ್ತದ, ಮತ್ತೆ ನಮ್ಮ ಕೃಷಿಗೆ ಬೇಕಾದಂತಹ ಒಂದು ಜೀವ ಜಲ ಸಿಗುತ್ತದ ಅನ್ನುವಂತಹ ಮಾತೇನದ, ಅದು ನೂರಕ್ಕೆ ನೂರರಷ್ಟು ಸತ್ಯ. ಕಳೆದ ವಾರ ನಾವು ನಿರೀಕ್ಷೆ ಮಾಡಿದ್ವಿ. ಬಂಗಾಳ ಕೊಲ್ಲಿಯೊಳಗ ವಾಯುಭಾರ ಕುಸಿತದ ಪರಿಣಾಮಗಳಿದ್ದು ಅದರ ಪರಿಣಾಮವಾಗಿ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅನ್ನುವಂತಹ ವಿಚಾರವನ್ನ ನಮ್ಮ ತಜ್ಞರು ಹೇಳಿದ್ರು. ಮೊದಲಿನ ಮೂರು ದಿವಸ, ಬುಧವಾರ, ಗುರುವಾರ, ಶುಕ್ರವಾರ ಹಗುರದಿಂದ ಸಾಧಾರಣ ಮಳೆ ಆಗ್ತದೆ ಅನ್ನುವಂತಹದ್ದು ಸಂಭವನೀಯತೆ ಇತ್ತು. ಅದೇ ಪ್ರಕಾರವಾಗಿ ವಾತಾವರಣ ತನ್ನ ವರ್ತನೆಯನ್ನ ತೋರಿಸಿದೆ ಅಂತ ಹೇಳಬಹುದು. ಬುಧವಾರ, ಗುರುವಾರ, ಶುಕ್ರವಾರ ಮತ್ತು ಶನಿವಾರದ ಮೊದಲಿನ ಗಂಟೆಗಳು ಎಲ್ಲ ಭಾಗಗಳಲ್ಲಿ ಮಳೆ ಮಳೆ ಮಳೆ. ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ಹೆಚ್ಚು ಮಳೆಯನ್ನು ನಾವು ಈ ಸಂದರ್ಭದೊಳಗೆ ಪಡೆದಿವೆ ಅಂತ ಹೇಳಿ ಹೇಳಬಹುದು. ನಮ್ಮ ಬೆಂಗಳೂರಿನ ನೈಸರ್ಗಿಕ ವಿಪತ್ತು ಉಸ್ತುವಾರಿ ಕೇಂದ್ರ ಕೊಡಮಾಡಿರುವಂತಹ ಮಾಹಿತಿ ಇಲ್ಲದ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ವಿಶೇಷವಾಗಿ ಕೊಪ್ಪಳ, ರಾಯಚೂರು, ಕಲಬುರಗಿ, ವಿಜಾಪುರ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗಿದ್ದನ್ನ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಒಂದಿಷ್ಟು ಮಾಹಿತಿ ಅದ, ಆ ಮಾಹಿತಿಯನ್ನ ನಾವು ಮಾಡಿಕೊಳ್ಳೋಣ. 19ನೇ ತಾರೀಕು ಕೊಪ್ಪಳ ಜಿಲ್ಲೆಯ ರಾಜೂರ್ನೊಳಗ 65 ಮಿಲಿಮೀಟರ್ನಷ್ಟು, ವನಗೇರಿ ಒಳಗ ಈ ವರ್ಷದ ಮೊದಲ ಸೆಂಚುರಿ ಅಂದ್ರೆ 125 ಮಿಲಿಮೀಟರ್ನಷ್ಟು ಮಳೆ ವನಗೇರಿ ಒಳಗಾಗಿದೆ. ಹಿರೆ ಅರಳಿಹಳ್ಳಿ ಒಳಗ 68.5, ಕನಕಗಿರಿ ಒಳಗ 55.5, ಮುಧೋಳದೊಳಗ 65.5 ಮತ್ತು ಕೌಲೂರಿನೊಳಗೂ ಕೂಡ ಅಷ್ಟೇ ಪ್ರಮಾಣದ ಮಳೆ ಆಗಿದ್ದನ್ನ ನೋಡ್ತಾ ಇದ್ದೀವಿ. ಹಾಲುವರ್ತಿ ಒಳಗ 65.5, ಗಾಣಧಾಳದೊಳಗ 88.5 ಮಿಲಿಮೀಟರ್ನಷ್ಟು, ಬಾನಾಪುರದೊಳಗ 64.5, ಗದ್ದಿಗೇರಿ ಒಳಗ ಮತ್ತು ಸಂಗನಾಳದೊಳಗ 69.5 ಮಿಲಿಮೀಟರ್ನಷ್ಟು, ತಾವರಗೇರಿ ಒಳಗ 65.5 ಮಿಲಿಮೀಟರ್ನಷ್ಟು, ಕುಷ್ಟಗಿ ಒಳಗ ಕೂಡ 65.5 ಮಿಲಿಮೀಟರ್ನಷ್ಟು ಮಳೆ ಆಗಿದೆ. ಸಿಂಧನೂರು ತಾಲೂಕು ಪಾಗಡದಿನ್ನಿ ಒಳಗ 64.5, ಕುರುಡಿ ಮಾನವಿ ಒಳಗ 64.5, ಸಿಂಧನೂರು ತಾಲೂಕು ಎಲೆಕೂಡ್ಲಿಗೆ ಒಳಗ 71, ಬನ್ನಿಗೋಳದೊಳಗ ಲಿಂಗಸೂರು ತಾಲೂಕು ಬನ್ನಿಗೋಳದೊಳಗ 71 ಮಿಲಿಮೀಟರ್ನಷ್ಟು, ಇದೇ ಲಿಂಗಸೂರು ತಾಲೂಕಿನ ನಾಗಲಾಪುರದೊಳಗ 67, ಮರಳದಿನ್ನಿ ಒಳಗ 67, ಮಟ್ಟೂರಿನೊಳಗ 69, ಸಿಂಧನೂರು ತಾಲೂಕು ಕುನಾಟಗಿ ಒಳಗ 72 ಮಿಲಿಮೀಟರ್ನಷ್ಟು ಮಳೆ ಆಗಿದೆ. ಇದು 19ನೇ ತಾರೀಕಾಯಿತು. ಇನ್ನು 20ನೇ ತಾರೀಕು ಕೊಪ್ಪಳ ಜಿಲ್ಲೆಯ ಕುಕನೂರೊಳಗ 65.5, ಯಲಬುರ್ಗಾದೊಳಗ 71 ಮಿಲಿಮೀಟರ್ನಷ್ಟು ಮಳೆ ಆಗಿದ್ರ ಮಾಹಿತಿ ಇಲ್ಲದ. ಇನ್ನ ವಿಜಯಪುರ ಜಿಲ್ಲೆ ಒಳಗ ಭಾರಿ ಮಳೆ ಆಗಿದ. ಬಸವನ ಬಾಗೇವಾಡಿ ಒಳಗ 44 ಮಿಲಿಮೀಟರ್, ಆಲಮಟ್ಟಿ ಒಳಗ 40, ಹೂವಿನ ಹಿಪ್ಪರಿ ಒಳಗ 30, ಮಟ್ಟಿಹಾಳದೊಳಗ 79 ಮಿಲಿಮೀಟರ್ನಷ್ಟು, ವಿಜಯಪುರದೊಳಗ 52, ಹಿಟ್ನಳ್ಳಿ ಒಳಗ 58, ತಿಕೋಟಾದೊಳಗ 67, ಮಮದಾಪುರದೊಳಗ 66, ಕಣ್ಣೂರ್ನೊಳಗ 53, ಬಬಲೇಶ್ವರ 45, ಚಡಚಣ 41, ಝಳಕಿ 45, ತಾಳಿಕೋಟೆ 41, ದೇವ್ರ ಹಿಪ್ಪರಿಗೆ 30 ಮಿಲಿಮೀಟರ್ನಷ್ಟು ಮಳೆ ಆಗ್ಯದ. ಆತ್ಮೀಯರೇ, ಇನ್ನೂ ಅನೇಕ ಕಡೆಗಳಲ್ಲಿ ಉತ್ತಮ ಮಳೆ ಆಗ್ಯದ, ಅದರ ಮಾಹಿತಿ ನಮಗ ಬಂದಿಲ್ಲ. ಎಷ್ಟು ಬಂದದ ಆ ಮಾಹಿತಿಯನ್ನ ನಾವು ತಮಗ ಕೊಟ್ಟಿದ್ದೀವಿ. ಅದಲ್ಲದೆ ನಮ್ಮ ಮೇಘ ಸಂದೇಶದ ಕೇಳುಗರಾದಂತಹ ತಾವು ಮಳೆ ಆಗಿದ್ರ ಬಗ್ಗೆ ಮಾಹಿತಿಯನ್ನ ಕೂಡ ಕೊಟ್ಟಿದ್ದೀರಿ, ಮೆಸೇಜ್ ಕಳಿಸಿದ್ದೀರಿ, ಅದರ ಜೊತೆಗೆ ವಿಡಿಯೋಗಳನ್ನ ಕೂಡ ತಾವು ಕಳಿಸಿದ್ದೀರಿ. ನಮ್ಮ ರೈತರು ಯಾವ ರೀತಿ ಸ್ಪಂದನೆ ಮಾಡಿದ್ದಾರೆ ಅನ್ನೋದನ್ನ ಅವರ ಧ್ವನಿಯಲ್ಲೇ ನಾವು ಈ ಸನ್ನಿವೇಶದ ಬಗ್ಗೆ ಕೇಳೋಣ. ಸರ್ ನಮಸ್ಕಾರ ಸರ್, ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ರೋಡಿ ಗ್ರಾಮದಿಂದ ಶಾಣು ಭೋಗೇಶ್ವರ ಮಾತಾಡದ ಸರ್. ಗಾಳಿನ ಜರ ಬಿಟ್ಟಿತ್ತು, ಕಮ್ಮ ಆಗ್ಯಾದ್ರಿ ಸರ್. ಮನಗಡ ಆಲ ಸರ್, ಮಳೆ ಪೂರ ಕರೆಡಾಗ ಪರಡಾಗ ನೀರ ನಂತ ಹರಲಿದ್ರು ಸರ್. ಹಲೋ ಸರ್, ನಾನು ಇಂಡಿ ತಾಲೂಕು ಗ್ರಾಮ ಚಿದಾನಂದ ಬೇಂದ್ರೆ ಮಾತಾಡ್ತಾ ಇದ್ದೀನಿ ಸರ್. ಒಂದು 10 ನಿಮಿಷ ಆಯ್ತು ಸರ್, ಮಳೆ ಚಿಲ್ಕನಾಳ ಆಗೈತೆ ಸರ್, ಬೇಸಿ ಬಂದ ಸರ್ ಮಳೆ. ನಮಸ್ಕಾರ. ಮಳೆ ಚಲೋ ಆಗೈತ್ರಿ ಸರ್, ಅಗದಿ ಆನಂದ ಆಗೈತ್ರಿ. ಹೊಲ್ದಾಗ ನೀರ್ ನಿಂತವ್ರಿ, ಕುಣಿಚ್ ಕುಣಿಚಾಗ ಆನಂದ ಆಗೈತ್ರಿ ಸರ್. ನಮಸ್ಕಾರ ಸರ್. ಡಸ್ಟ್ ಆಗಿದೈತಿ ಸರ್. ನಾ ಸರ್ ಬಸವಕಲ್ಯಾಣ ತಾಲೂಕ ಗುಂಡು ಸರ, ಇವಾಗಿ 30 ಮಿನಿಟ್ಗೆ ಮಳೆ ಚಾಲು ಆಗ್ಯ ಸರ. 9 ಸನಿ ಬಂದ ಸರ, ಇನ್ನ ಮಳೆ ಹೊಳ್ಜತ್ತ ಸರ, ಹಳಿ ಬೀಸೋಯ್ತ ಸರ. ಭಾರಿ ಭರ್ಜರಿ ಮಳಿ ಸರ್, ಗಾಳಿ ಧೂಳಿ ಸಿಲ್ಡ ಕಣ್ಣಂಗ್ ದೊಡ್ಡ ಬಿತ್ತು ಸರ್ ಮಳಿ. ಒಬ್ಬರು ಹೊಲ ಒಬ್ಬರಿಗೆ ಮಾಡ್ಯಾರ ಸರ. ಓಕೆ, ಥ್ಯಾಂಕ್ಸ್ ಸರ್. ನಮಸ್ಕಾರ ಸರ್, ನನ್ನ ಹೆಸರು ಅಜಯ್ ಮಸನ್, ಬಸವಕಲ್ಯಾಣ ತಾಲೂಕ ಗುಂಡು ಗ್ರಾಮ. 7 ಗಂಟೆಗೆ ಸ್ಟಾರ್ಟ್ ಆಗಿದೆ ಸರ್ ಮಳೆ, 9 ಗಂಟೆ ಆಯ್ತು ಮಳೆ ಬರ್ತಾ ಇದೆ ಸರ್. ಗುಡುಗು ಮಿಂಚು ಗಾಳಿ ಜಾಸ್ತಿ ಇದೆ ಸರ್, ಸಿಲ್ಡು ಎಲ್ಲ ಸರ್ ಜಾಸ್ತಿ ಇದೆ ಸರ್, ಮಳೆ ಜೋರಾಗಿ ಬಂತು ಸರ್. ನಮಸ್ಕಾರ ಸರ್. ಇಂಡಿ ತಾಲೂಕು ಬಂತರಾ ಗ್ರಾಮದಿಂದ ಸನ್ ಸಬ್ಸೆಕ್ ಅಂತ ಮಾತಾಡೋರು ಸರ್. ನಿನ್ನೆ ಸಾಯಂಕಾಲ 5 ಗಂಟೆಯಿಂದ ಚಾಲು ಆಗಿದ್ದು ಮಳೆ, ರಾತ್ರಿ ಇಡೀ ಬೆಳಗನ ಮಳೆ ಏನೇ ಆಯ್ತು ಸರ್, ಹೊಟ್ಟೆ ಬಿಟ್ಟಿಲ್ರಿ ಸರ್. ಗುಡುಗು ಮಿಂಚು ಏನು ಇಲ್ಲರಿ ಸರ್, ಗಾಳಿನೂ ಇಲ್ಲರಿ ಸರ್, ಬರೇ ಮಳೆ ಆಯ್ತು ಸರ್. ನಮ್ ಕಡೆಗೆ ಮಳೆ ಅಂತೂ ಭಾರಿ ಸೂಪರ್ ಆಗೈತ್ರಿ ಸರ್, ಹಸಿ ಅಂತೂ ಬಾಳ ಆಗೈತ್ರಿ, ಅಲ್ಲ ಚೆನ್ನಾಗೈತ್ರಿ ಮಳೆ. ನಮಸ್ಕಾರ ಸರ್. ಬಿಜಾಪುರ ಜಿಲ್ಲಾ ಚರ್ಚನ್ ತಾಲೂಕ್ ಸರ್, ನಂದ್ರಿ ರಾತ್ರಿ 11 ಸರ್ ನಾ ಬಿಟ್ಟಿಲ್ರಿ ಸರ್, ಏಕಾಟಿ ಆದ್ರಿ ಸರ್ ಮಳೆ, ಹಸಿ ಮಳೆ ಫುಲ್ ಆಗಿದೆ ಸರ್. ರಾಯಚೂರು ಜಿಲ್ಲೆ ಮಠಮಾರಿ ಗ್ರಾಮದಲ್ಲಿ ಒಳ್ಳೆ ಮಳೆ ಬಂದಿದೆ ಸರ್. ಸರ್ ನಮಸ್ಕಾರ, ನಮ್ಮ ಊರಲ್ಲಿ ಸಿಲ್ಡ್ ಬಿದ್ದರೆ ಸರ್, ಬಣಮಿಗೆ ಉರಿ ಹತ್ತದ ನೋಡ್ರಿ ಸರ್. ಸ್ಪಂದನೆ ಮಾಡಿದಂತಹ ನಮ್ಮ ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳು. ಈ ಕುಂಭದ್ರೋಣ ಮಳೆಯಿಂದಾಗಿ ಏನಾಗ್ಯದಪ್ಪ ಅಂತಂದ್ರೆ, ಬೇಸಿಗೆ ಒಳಗೆ ಜಲಾಶಯಗಳಿಗೆ ಒಳಹರಿವು ಬರತಾ ಇದೆ ಅನ್ನುವಂಥದ್ದು ಬಹಳ ಸಂತೋಷದ ಸಂಗತಿ. ಇಲ್ಲಪ್ಪ ಅಂತಂದ್ರೆ ನಾವು ಜಲಾಶಯಗಳಲ್ಲಿ ನೀರು ಸಂಗ್ರಹ ಆಗಬೇಕು ಅಂತಂದ್ರೆ ಜುಲೈ ತನಕನೂ ನೋಡ್ತಾ ಇದ್ದೀವಿ. ಬಹುತೇಕ ಜುಲೈ ಮಧ್ಯದ ನಂತರ ಜಲಾಶಯಗಳೆಲ್ಲ ಪೂರ್ಣವಾಗಿ ತುಂಬುತ್ತಾ ಇದ್ದು, ಆದ್ರೆ ಈಗೇನಾಯ್ತು ಅಂತಂದ್ರೆ ಈ ಮಳೆಯಿಂದಾಗಿ ಹಳ್ಳ ಕೊಳ್ಳಗಳಿಗೆ ನೀರು ಬಂದಿದೆ, ನದಿಗಳಲ್ಲಿ ನೀರಿನ ಮಟ್ಟ ಏರ್ತಾ ಇದೆ, ಜಲಾಶಯಗಳಲ್ಲಿ ಕೂಡ ನೀರಿನ ಮಟ್ಟ ಏರ್ತಾ ಇರುವುದನ್ನ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಬೇಸಿಗೆ ಒಳಗೆ ಏನ್ ಬಂದಂತಹ ಮೊದಲ ಮಳೆಯೊಳಗೆ ಜಲಾಶಯಗಳಿಗೆ ಒಳ್ಳೆಯ ಪ್ರಮಾಣದ ನೀರು ಹರಿದು ಬರ್ತಾ ಇರುವುದು ಬಹಳ ಸಂತೋಷದ ವಿಷಯ. ಅನೇಕ ಜಲಾಶಯಗಳಿಗೆ ಈಗಾಗಲೇ ಹರಿದು ಬಂದದ, ಸುಮಾರು 3-4 ಟಿಎಂಸಿ ಸಾಮರ್ಥ್ಯದ ಜಲಾಶಯಗಳಂತೂ ಭರ್ತಿ ಆಗ್ತಾ ಇದ್ದಾವೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಈಗಾಗಲೇ ನಮ್ಮ ರಾಜ್ಯದ ಅನೇಕ ಕಡೆಗಳಲ್ಲಿ ಈ ಒಂದು ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ಹಾಸನ ಜಿಲ್ಲೆಯ 3.5 ಟಿಎಂಸಿ ಸಾಮರ್ಥ್ಯದ ಯಗಚಿ ಜಲಾಶಯ ಭರ್ತಿಯಾಗಿದೆ. ಕಾವೇರಿ ಮತ್ತು ಕೃಷ್ಣಾ ಕಣಿವೆ ಜಲಾಶಯಗಳ ಒಳಹರಿವು ಹೆಚ್ಚಳ ಆಗ್ಯದ. ಶಿವಮೊಗ್ಗ ಜಿಲ್ಲೆಯ ತುಂಗಾ ಜಲಾಶಯ ಮೊದಲ ಮಳೆಗೆ ಭರ್ತಿಯಾಗ್ಯದ. ಭದ್ರಾ ಜಲಾಶಯಕ್ಕೆ 1.5 ಫೂಟು ಮತ್ತು ಲಿಂಗನಮಕ್ಕಿ ಜಲಾಶಯಕ್ಕೆ 1/2 ಫೂಟಿನಷ್ಟು ನೀರು ಒಂದೇ ದಿವಸ ಸಂಗ್ರಹ ಆಗಿದೆ. ಶಿಕಾರಿಪುರ ತಾಲೂಕಿನ ಅಂಜನಾಪುರ ಜಲಾಶಯಕ್ಕೆ 2 ದಿವಸದೊಳಗ 16 ಫೂಟು ನೀರು ಬಂದದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನು ನಮ್ಮ ಆಲಮಟ್ಟಿ ಜಲಾಶಯಕ್ಕೆ ಭಾರಿ ಒಳಹರಿವು ಬರ್ತಾ ಇದೆ ಅನ್ನುವಂತಹ ಮಾತನ್ನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಶನಿವಾರ ಮುಂಜಾನೆ ಆಲಮಟ್ಟಿ ಜಲಾಶಯಕ್ಕೆ 1897 ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇತ್ತು. ಇದು ಈ ವರ್ಷದ ಮೊದಲ ಒಳಹರಿವು ಆಗ್ಯದ. ಮೇ ತಿಂಗಳ ಮೂರನೇ ವಾರಕ್ಕೆ ಒಳಹರಿವು ಕಂಡು ಬಂದಿರುವುದು ಜಲಾಶಯದ ಇತಿಹಾಸದೊಳಗ ಇದು ಮೊದಲೇ ಸಲ ಅನ್ನುವಂತಹ ವಿಚಾರ ತಿಳಿದು ಬರ್ತಾ ಇದೆ. ಕಳೆದ ಸಲ ಏನಾಗಿತ್ತು ಅಂತಂದ್ರೆ ಮೇ 24ರ ನಂತರ ಒಳಹರಿವು ಜಲಾಶಯಕ್ಕೆ ಬಂದಿತ್ತು. ಈ ಸಲ ಅದಕ್ಕಿಂತ ಮೊದಲೇ ಈ ಒಳಹರಿವು ಕಂಡು ಬಂದಿದೆ. ಪ್ರತಿ ವರ್ಷ ಜೂನ್ ಒಳಗೆ ಒಳಹರಿವು ಶುರುವಾಗ್ತಾ ಇತ್ತು. ಆದ್ರೆ ಈ ಸಲ ಏನು ಈ ಚಂಡಮಾರುತದ ಪ್ರಭಾವದಿಂದಾಗಿ ಒಳಹರಿವು ಈ ಕೃಷ್ಣಕೊಳ್ಳ ಪ್ರದೇಶಗಳಲ್ಲಿ ಬಿದ್ದ ಮಳೆಯಿಂದಾಗಿ ಹೆಚ್ಚಾಗಿದೆ ಅನ್ನುವಂತಹ ಮಾತು ಗೊತ್ತಾಗ್ತಾ ಇದೆ. ಇದು ಸದ್ಯದ ಮಟ್ಟಿಗೆ ಒಳಹರಿವು ಇರಬಹುದು. ಇನ್ನು ಮುಂದಿನ ದಿನಗಳಲ್ಲಿ ನಿಜವಾಗಿ ನಾವು ಮಳೆಗಾಲವನ್ನ ನೋಡುವಂತಹ ಒಂದು ಸಂದರ್ಭದೊಳಗೆ ಮಳೆಗಾಲ ಶುರುವಾಯಿತು ಅಂತಂದ್ರೆ ಕೃಷ್ಣಕೊಳ್ಳದ ಜಲಾನಯನ ಪ್ರದೇಶದೊಳಗೆ ಅಂದ್ರೆ ಮಹಾರಾಷ್ಟ್ರದೊಳಗೆ ಮಳೆ ಶುರುವಾಯಿತು ಅಂತಂದ್ರೆ ಅವಾಗ ನಿಜವಾದಂತಹ ಒಂದು ಒಳಹರಿವು ನಿರಂತರವಾದಂತಹ ಒಂದು ಒಳಹರಿವನ್ನ ನಾವು ಆ ಸಂದರ್ಭದೊಳಗೆ ನೋಡಬಹುದು ಅನ್ನುವಂಥದ್ದು. ಈ ಮಳೆಯಿಂದಾಗಿ ನದಿಗಳಿಗೆ ಪ್ರವಾಹ ಬರ್ತಾ ಇರುವುದು, ಹಳ್ಳಗಳಿಗೆ ಪ್ರವಾಹ ಬರ್ತಾ ಇರೋದು, ಜಲಾಶಯಗಳಲ್ಲಿ ನೀರು ಸಂಗ್ರಹ ಆಗ್ತಾ ಇರೋದು, ಇದೆಲ್ಲ ಬಹಳ ಜಲ್ದಿ ಜಲ್ದಿನೇ ನಡೆದದಲ್ಲ. ಇದು ಬಹಳ ಒಳ್ಳೆಯ ಸೂಚನೆ ಮುಂದಿನ ಮಳೆಗಾಲಕ್ಕೆ ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಳ್ಳೋಣ. ಮುಂದಿನ ದಿನಗಳಲ್ಲಿ ಸಹಿತ ಆದಷ್ಟು ಜಲ್ದಿ ನಮ್ಮ ಜಲಾಶಯಗಳೆಲ್ಲ ಭರ್ತಿಯಾಗಲಿ ಅಂತ ಹೇಳಿ ಆಶಾ ಮಾಡೋಣಂತ. ಆದ್ಮೇಲೆ ಈ ಮಳೆಯಿಂದಾಗಿ ಅನೇಕ ಕಡೆಗಳಲ್ಲಿ ಬಹಳಷ್ಟು ತೊಂದರೆಯಾಗಿದೆ, ಬಹಳಷ್ಟು ಸಮಸ್ಯೆ ಆಗಿದೆ. ಕೊಪ್ಪಳ ಜಿಲ್ಲೆಯೊಳಗೆ ಜನಜೀವನ ಅಸ್ತವ್ಯಸ್ತ ಆಗಿದ್ದು ಹಿರೇಹಳ್ಳ ಜಲಾಶಯಂತೂ ತುಂಬಿ ಹರಿತಾ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಅಪಾರ ಪ್ರಮಾಣದ ನೀರು ಹಳ್ಳಕ್ಕೆ ಬಿಡಲಾಗಿದ್ದು ಅಕ್ಕಪಕ್ಕದ ಗ್ರಾಮಗಳಲ್ಲಿ ನೆರೆ ಭೀತಿ ಆಗಿದೆ ಅನ್ನುವಂತಹ ಮಾತನ್ನ, ಯಲಬುರ್ಗಾ ತಾಲೂಕಿನೊಳಗೆ ಮನೆಗಳು ಕುಸಿದವ, ಅನೇಕ ಕಡೆಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿ ದವಸಧಾನ್ಯ ಹಾಳಾಗ್ಯವ. ಬಳ್ಳಾರಿ ಜಿಲ್ಲೆಯೊಳಗೆ ತುಂಗಭದ್ರಾ ನದಿಗೆ ಹೆಚ್ಚುವರಿ ನೀರು ಹರಿದು ಬಂದಿದ್ದರಿಂದಾಗಿ ಸೇತುವೆ ಮುಳುಗಡೆ ಆಗಿದೆ. ಈ ನಡುವೆ ಕೆಲವರು ತೊಂದರೆ ಅನುಭವಿಸಿದ್ದಾರೆ ಈ ಸೇತುವೆ ಮುಳುಗಡೆ ಆಗಿದ್ದರಿಂದಾಗಿ, ಮತ್ತು ರಕ್ಷಣೆ ಕೂಡ ಅವರನ್ನ ಮಾಡಲಾಗಿದೆ. ವಿಜಾಪುರ ಜಿಲ್ಲೆಯೊಳಗೆ ಮಳೆಯ ಆರ್ಭಟಕ್ಕೆ ಅನೇಕ ಕಡೆಗಳಲ್ಲಿ ಮನೆಗಳು ಕುಸಿದವ. ಬಾಳೆ ಬೆಳೆ, ಉಳ್ಳಾಗಡ್ಡಿ ಸೇರಿದಂತೆ ಬೇರೆ ಬೇರೆ ಬೆಳೆಗಳಿಗೆ ಹಾನಿ ಆಗಿದ್ದನ್ನ ನಾವು ನೋಡ್ತಾ ಇದ್ದೀವಿ. ಬೆಳಗಾವಿ ಜಿಲ್ಲೆಯೊಳಗೆ ಘಟಪ್ರಭಾ ನದಿ ದಡದಲ್ಲಿರುವಂತಹ 50ಕ್ಕೂ ಹೆಚ್ಚು ಎಕರೆಯಷ್ಟು ಪ್ರದೇಶ ಜಲಾವೃತಗೊಂಡದ ಅಂತ ಹೇಳಬಹುದು. ಅನೇಕ ಸೇತುವೆಗಳು ಜಲಾವೃತಗೊಂಡು ಸಂಚಾರಕ್ಕೆ ತೊಂದರೆ ಉಂಟಾಯಿತು. ಹಾವೇರಿ ಜಿಲ್ಲೆಯೊಳಗೆ ಅನೇಕ ಮನೆಗಳು ಕುಸಿದಿದ್ದು ನೂರಾರು ಹೆಕ್ಟೇರ್ ಬೆಳೆ ನೀರು ಪಾಲಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯೊಳಗೆ ಅತ್ಯದ್ಭುತವಾದಂತಹ ಮಳೆಯಾಗಿದ್ದು ನದಿಗಳು ತುಂಬಿ ಹರಿತಾ ಇದ್ದಾವ. ಗಂಗಾವಳಿ ನದಿಗೆ ಅಂಕೋಲಾ ಮತ್ತು ಗುಳ್ಳಾಪುರ ಸಮೀಪ ಕಟ್ಟಿದಂತಹ ಒಂದು ತಾತ್ಕಾಲಿಕ ಸೇತುವೆ ಮುಳುಗಡೆ ಆಗಿದ್ದು ಅನೇಕ ಗ್ರಾಮಗಳಿಗೆ ವಾಹನ ಸಂಚಾರ ಇರಲಾರದಂಗ ಆಗಿದೆ. ಧಾರವಾಡ ಜಿಲ್ಲೆಯೊಳಗೂ ಕೂಡ ಕೆಲವು ಕಡೆ ಸಂಚಾರ ಅಸ್ತವ್ಯಸ್ತ ಆಯಿತು. ಶಿವಮೊಗ್ಗ ಜಿಲ್ಲೆಯೊಳಗೆ ಸಾವಿರಾರು ಹೆಕ್ಟೇರ್ ಪ್ರದೇಶದಷ್ಟು ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳು ನಾಶ ಆಗ್ಯಾವ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮೆಕ್ಕೆಜೋಳಕ್ಕೂ ಕೂಡ ಬಹಳಷ್ಟು ತೊಂದರೆ ಆಗಿದೆ. ಯಾದಗಿರಿ ಜಿಲ್ಲೆಯೊಳಗೆ ಸಿಡಿಲಿಗೆ ರೈತ ಬಲಿಯಾಗಿದ್ದಾನೆ ಅನ್ನುವಂತಹ ಒಂದು ನೋವಿನ ಸಮಾಚಾರ ಕೂಡ ಇದೆ. ಆತ್ಮೀಯರೆ, ಈಗ ಕೃತಿಕಾ ಮಳೆಯ ಅವಧಿ ಮುಗಿತಾ ಬಂದಿದೆ. ಕೊನೆಯ ದಿನ ಇವತ್ತು. ನಾಳೆಯಿಂದ ಹೊಸ ಮಳೆ, ರೋಹಿಣಿ ಮಳೆ ಪ್ರವೇಶ ಆಗ್ತಾ ಇದೆ. ಕೃತಿಕಾ ಮಳೆ ಯಾವ ರೀತಿ ಭರವಸೆ ನೀಡಿತ್ತು ಅದೇ ರೀತಿಯಾಗಿ ನಡೆಕೊಂಡದ ಅಂತ ಹೇಳಿ ಹೇಳಬಹುದು. ಒಂದು ಮತ್ತು ನಾಲ್ಕನೇ ಚರಣಗಳಲ್ಲಿ ಭಾರೀ ಮಳೆ, ಕುಂಭದ್ರೋಣ ಮಳೆ ಆಗುವಂತಹ ಸಂಭವ ಅದ ಅನ್ನುವಂತಹ ಮಾತೇನಿತ್ತಲ್ಲ, ಅದು ನಿಜಕ್ಕೂ ಸರಿಯಾಗ್ಯದ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಕೊನೆಯ ಚರಣದಲ್ಲಂತೂ ಈ ಚಂಡಮಾರುತದ ಪ್ರಭಾವದಿಂದಾಗಿ ಭಾರಿ ಮಳೆಯನ್ನ ನಾವು ನೋಡಿದ್ವಿ, ಕೆಲವು ಕಡೆ ಕುಂಭದ್ರೋಣ ಮಳೆಯನ್ನ ನೋಡಿದ್ವಿ, ನೀರಿನ ಪ್ರವಾಹ ಈ ಸಂದರ್ಭದೊಳಗೆ ನಾವು ಅನುಭವಿಸಿದ್ವಿ. ಇನ್ನ ರೋಹಿಣಿ ಮಳೆ, ಈ ಸಲ ರೋಹಿಣಿ ಮಳೆ ಅಲ್ಪ ವೃಷ್ಟಿಯನ್ನ ತರ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಸಮಯದೊಳಗೆ ನೈರುತ್ಯ ಮುಂಗಾರು ವಿಳಂಬವಾಗಿ ಪ್ರವೇಶ ಮಾಡುವಂತಹ ಸಂದರ್ಭ ಅದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕರಾವಳಿಯ ಕೆಲವು ಪ್ರದೇಶಗಳಲ್ಲಿ ಸುರಿಮಳೆ ಆಗಬಹುದು ಅನ್ನುವಂತಹ ಮಾತದ. ಒಂದು ಮತ್ತು ಎರಡನೇ ಚರಣಗಳಲ್ಲಿ ಗುಡುಗಿನಿಂದ ಕೂಡಿದಂತಹ ಉತ್ತಮ ಮಳೆ ಆಗಬಹುದು. ಮೂರು ಮತ್ತು ನಾಲ್ಕನೇ ಚರಣಗಳಲ್ಲಿ ಬಿಸಿಲಿನ ತಾಪ ಹೆಚ್ಚಾಗಬಹುದು ಅನ್ನುವಂತಹ ಮಾತು ಇಲ್ಲಿ ಬರ್ತದೆ. ದಿನಾಂಕ ಮೇ 26, 27, 28, 30, ಜೂನ್ 1, 3, 4, 5, 6 ಈ ದಿನಗಳಂದು ಒಳ್ಳೆ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದಾಗಿದೆ. ದಿನಾಂಕಗಳನ್ನ ಇನ್ನೊಮ್ಮೆ ಗಮನಿಸಬೇಕು. ಮೇ 26, 27, 28, 30, ಜೂನ್ 1, 3, 4, 5, 6 ಈ ದಿನಗಳಂದು ಉತ್ತಮ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು ಅನ್ನುವಂಥ ಸೂಚನೆಯನ್ನ ನೀಡುತ್ತಾ ಇದ್ದಾರೆ. ಆತ್ಮೀಯರೇ, ಕಳೆದ ವಾರ ಎರಡು ಮಹತ್ವದ ದಿನಗಳನ್ನ ನಾವು ಆಚರಿಸಿದ್ವಿ. ಮೇ 20ನೇ ತಾರೀಕು ವಿಶ್ವ ಜೇನುದುಂಬಿಗಳ ದಿನ, ಆಮೇಲೆ ಮೇ 22ನೇ ತಾರೀಕು ಅಂತಾರಾಷ್ಟೀಯ ಜೀವ ವೈವಿಧ್ಯ ದಿನ. ಇವೆರಡೂ ಬಹಳ ಮುಖ್ಯವಾದಂತಹ ದಿನಗಳು. ಯಾಕಪ್ಪ ಅಂತಂದ್ರ, ಈಗೇನು ನಾವು ಆಹಾರವನ್ನ ಊಟ ಮಾಡ್ತಾ ಇದ್ದೀವಿ, ಏನು ಬೆಳೆಗಳನ್ನ ಬೆಳೀತಾ ಇದ್ದೀವಿ, ಕಾಳಿರಬಹುದು, ಹಣ್ಣಿರಬಹುದು, ಕಾಯಿಪಲ್ಲೆ ಇರಬಹುದು, ಹೂ ಇರಬಹುದು, ಇವುಗಳನ್ನೇ ನಾವು ಬೆಳೀತಾ ಇದ್ದೀವಿ. ಇದು ಅನ್ನದಾತರ ಶ್ರಮದಿಂದ ನಾವು ಬೆಳೀತಾ ಇದ್ದೀವಿ ನಿಜ. ಆದ್ರ ನಮಗೆ ಕಾಳು ದೊರೀಬೇಕು, ಹಣ್ಣು ದೊರೀಬೇಕು ಅಂತಂದ್ರ ಅದಕ್ಕೆಲ್ಲ ಮೂಲ ಕಾರಣ ಅಂತಂದ್ರ ಪರಾಗಸ್ಪರ್ಶ ಕ್ರಿಯೆ. ಈ ಪರಾಗಸ್ಪರ್ಶ ಕ್ರಿಯೆಯನ್ನ ಮಾಡುವಂತಹವು ಅಂತಂದ್ರ ಕೀಟಗಳು, ವಿಶೇಷವಾಗಿ ಅವುಗಳಲ್ಲಿ ಜೇನು ನೊಣಗಳು. ಜೇನು ದುಂಬಿಗಳಿಂದ ಸುಮಾರು 400 ಆಹಾರ ಬೆಳೆಗಳ ಪರಾಗಸ್ಪರ್ಶ ಆಗ್ತಾ ಇದೆ. ಈ 400 ಬೆಳೆಗಳು ಅಂತಂದ್ರ ನಿಮಗ ಈಗಾಗಲೇ ಅನಿಸಿರಬಹುದು, ಇದರೊಳಗ ನಾವು ಸೇವಿಸುವಂತಹ ಎಲ್ಲ ಆಹಾರದ ಬೆಳೆಗಳು ಅದಾವ ಅಂತೇಳಿ. ಹೀಗಾಗಿ ಜೇನು ನೊಣಗಳು ಇಲ್ಲದೇ ಇದ್ರೆ ನಮ್ಮ ಆಹಾರ ತಯಾರಾಗುವುದಿಲ್ಲ. ಅದಕ್ಕ ಜೇನು ನೊಣಗಳು ಇವತ್ತಿನ ದಿವಸ ನಮ್ಮ ಜೊತೆಗೆ ಬದುಕಬೇಕು. ಅದೇ ರೀತಿಯಾಗಿ ಬೇರೆ ಬೇರೆ ಜೀವಿಗಳು ಸಹಿತ ನಮ್ಮ ಜೊತೆಗೆ ಬದುಕಬೇಕು. ಮತ್ತ ಸಸ್ಯವರ್ಗ, ಏನು ವೈವಿಧ್ಯಮಯವಾದಂತಹ ಒಂದು ಸಸ್ಯವರ್ಗ ಇದೆ, ವೈವಿಧ್ಯಮಯವಾದಂತಹ ಜೀವಿ ವರ್ಗ ಇದೆ, ಇವೆಲ್ಲವೂ ನಮ್ಮ ಬದುಕಿಗೆ ಒಂದು ನಿರಾಳತೆಯನ್ನು ಒದಗಿಸ್ತಾವ. ನಮ್ಮ ಬದುಕಿಗೆ ಅಂದ್ರೆ ಮನುಷ್ಯನ ಬದುಕಿಗೆ ಒಂದು ಸದೃಢತೆಯನ್ನು ಕೊಡ್ತಾವ. ಅದೇ ರೀತಿಯಾಗಿ ಈ ಭೂಮಿಯ ಬದುಕಿಗೆ ಒಂದು ಸದೃಢತೆಯನ್ನ, ನಿರಂತರತೆಯನ್ನ ಕೊಡ್ತಾವ. ಇದು ಒಂದು ದೊಡ್ಡ ಚೈನ್ ಅದ. ಈ ಚೈನು ಸರಿಯಾಗಿರಬೇಕು ಅಂತಂದ್ರ ಮತ್ತ ಈ ಜೀವನ ಚಕ್ರ ಅನ್ನುವಂಥದ್ದು ಸುರಳಿತವಾಗಿ ತಿರುಗಬೇಕಾಯ್ತಪ್ಪ ಅಂತಂದ್ರ ಈ ಎಲ್ಲ ಏನು ಚೈನ್ ಒಳಗಿರುವಂತಹ ಕೊಂಡಿಗಳೇನದಾವ ಇವು ಸರಿಯಾಗಿ ಕೆಲಸ ಮಾಡ್ತಾ ಇರಬೇಕು. ತಮ್ಮ ಪಾಲಿನ ಕೆಲಸವನ್ನ ಅವು ಮಾಡ್ತಾ ಇರಬೇಕು. ಅವು ತಮ್ಮ ಪಾಲಿನ ಕೆಲಸ ಮಾಡ್ತಾ ಇರಬೇಕು ಅಂತಂದ್ರ ಆ ಜೀವಿಗಳು ಬದುಕಬೇಕು, ಅವುಗಳಿಗೂ ಕೂಡ ಬದುಕುವಂತಹ ಒಂದು ಅವಕಾಶ ಇರಬೇಕಾಗ್ತದೆ. ಆ ಒಂದು ಅವಕಾಶವನ್ನ ನಾವು ಇವತ್ತಿನ ದಿವಸ ಮಾಡಿಕೊಡಬೇಕು. ನಿರಂತರವಾಗಿ ನಾವು ಡಿಫಾರೆಸ್ಟೇಷನ್ ಅಂತಂದ್ರ ಅರಣ್ಯವನ್ನ ಕಡಿಯುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದೀವಿ. ಆಧುನೀಕರಣದ ಹೆಸರಿನೊಳಗ ಸಾಕಷ್ಟು ವ್ಯವಸ್ಥೆಗಳನ್ನ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ, ಕಾಂಕ್ರೀಟ್ ಕಾಡನ್ನ ನಿರ್ಮಾಣ ಮಾಡ್ತಾ ಇದ್ದೀವಿ. ಇಂಥ ಒಂದು ಹಾದಿ ಒಳಗ ನಾವು ಸ್ವಲ್ಪ ವಿವೇಕವನ್ನ ತೋರಿ ಅವುಗಳಿಗೂ ಬದುಕುವಂತಹ ಒಂದು ಅವಕಾಶವನ್ನ ಕೊಟ್ಟು ನಾವು ಬದುಕುವಂತಹ ಒಂದು ಹಾದಿಯನ್ನ ನಿರ್ಮಾಣ ಮಾಡಿಕೊಳ್ಳೋಣ. ಇವತ್ತಿನಿಂದ ನಾವು ಒಂದು ಪ್ರತಿಜ್ಞೆಯನ್ನ ಮಾಡೋಣ, ಎಲ್ಲಾ ಜೀವಿಗಳ ಜೊತೆಗೆ ನಾವು ಬದುಕ್ತೀವಿ, ಅವುಗಳ ಉಳಿವೆ ನಮ್ಮ ಉಳಿವು ಅನ್ನುವಂಥದ್ದನ್ನ ನಾವು ಯಾವತ್ತೂ ಮನಸ್ಸಿನೊಳಗಿಟ್ಟುಕೊಂಡು ಆ ನಿಟ್ಟಿನೊಳಗ ನಾವು ಕಾರ್ಯ ನಿರ್ವಹಿಸ್ತೀವಿ ಅನ್ನುವಂತಹ ಒಂದು ಪ್ರತಿಜ್ಞೆಯನ್ನ ನಾವು ಇವತ್ತಿನ ದಿವಸ ಮಾಡೋಣ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಮೇ 25ರಿಂದ ಬರುವ ಮಂಗಳವಾರ ಮೇ 31ರ ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಬರುವ ವಾರ ಒಣ ಬಿಸಿಲಿನ ಶುಭ್ರವಾದಂತಹ ವಾತಾವರಣ ಇರಬಹುದು, ಪ್ರಸನ್ನದಾಯಕವಾದಂತಹ ವಾತಾವರಣ ಇರಬಹುದು, ಮಳೆಯ ಸಾಧ್ಯತೆಗಳು ಬಹಳ ಕಡಿಮೆ, ಕೇವಲ 10% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ಅಲ್ಲಲ್ಲಿ ಮೋಡಗಳು ಕಾಣಿಸಿಕೊಳ್ಳಬಹುದು, ಆದ್ರೆ ಮಳೆ ಬರಲಿಕ್ಕಿಲ್ಲ ಅನ್ನುವಂತಹ ಒಂದು ಸೂಚನೆ ಇಲ್ಲಿ ಅದ. ಇಲ್ಲಿ ತನಕ ಬಹಳಷ್ಟು ಉಷ್ಣತೆ ಹೆಚ್ಚಾಗಿತ್ತು, ಧಗೆಯಿಂದ ನಾವೆಲ್ಲ ಬಳಲ್ತಾ ಇದ್ವಿ. 43°C ತನಕನು ಗರಿಷ್ಠ ತಾಪಮಾನ ಹೋಗಿದ್ದನ್ನ ನಾವು ನೋಡ್ತಾ ಇದ್ವಿ. ಆದ್ರ ಮಳೆಯಿಂದಾಗಿ ಏನಾಯ್ತು ಅಂತಂದ್ರ ಈ ವಾತಾವರಣದೊಳಗ ತಂಪು ನೆಲೆ ನಿಂತಿದೆ. ಹಿಂಗಾಗಿ ವಾತಾವರಣದ ಉಷ್ಣತೆ ಮುಂದಿನ ದಿನಗಳಲ್ಲಿ ಸಹಿತ ಕಡಿಮೆ ಆಗುವಂತಹ ಸಾಧ್ಯತೆಗಳನ್ನ ತಜ್ಞರು ತಿಳಿಸ್ತಾ ಇದ್ದಾರೆ. 36-37 ಗರಿಷ್ಠ ತಾಪಮಾನ ಇರಬಹುದು, ಕನಿಷ್ಠ ತಾಪಮಾನದೊಳಗೂ ಕೂಡ ಕಡಿಮೆ ಆಗುವಂತಹ ಸಾಧ್ಯತೆಗಳದಾವ. 21-22°C ಇರಬಹುದು ಕನಿಷ್ಠ ತಾಪಮಾನ ಅನ್ನುವಂತಹ ಒಂದು ಸೂಚನೆಯನ್ನ ನೀಡುತ್ತಾ ಇದ್ದಾರೆ. ಒಟ್ಟಿನೊಳಗೆ ಹೇಳಬೇಕು ಅಂತಂದ್ರ ಬರುವ ವಾರ ಒಂದು ಒಳ್ಳೆಯ ಪ್ರಸನ್ನದಾಯಕವಾದಂತಹ ಶುಭ್ರ ಬಿಸಿಲಿನ ವಾತಾವರಣ ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಇರಬಹುದಾಗಿದೆ. ತಾವು ಕೃಷಿ ಚಟುವಟಿಕೆಗಳನ್ನು ಮಾಡಿಕೊಳ್ಳೋದಕ್ಕೆ, ಯೋಜನೆ ಮಾಡಿಕೊಳ್ಳೋದಕ್ಕೆ ಬಹಳ ಅನುಕೂಲಕರವಾದಂತಹ ಒಂದು ಸಮಯ ಅಂತ ಹೇಳಬಹುದು. ಮುಂದೆ ನಾವು ಬಿತ್ತನೆ ಮಾಡಬೇಕು ಮಾಡಬಾರದು ಅನ್ನುವಂತಹ ಒಂದು ನಿರ್ಧಾರವನ್ನ ಕೂಡ ಮಾಡುವಂತಹ ಒಂದು ಸಮಯ ಇದಾಗಿದೆ. ಯಾಕಪ್ಪ ಅಂತಂದ್ರೆ ತಾವು ಅನ್ಕೊಂಡಿರಬಹುದು ಮಳೆಯಾಗಿದೆ ನಾವು ಬಿತ್ತನೆ ಮಾಡೋಣ ಹೆಂಗ ಅಂತೇಳಿ, ಆದ್ರೆ ಸ್ವಲ್ಪ ನಾವು ಗಡಿಬಿಡಿ ಮಾಡಬಾರದು. ಇದು ಮುಂಗಾರು ಮಳೆ ಅಲ್ಲ, ಮುಂಗಾರು ಇನ್ನೂ ನಮ್ಮ ಕೇರಳ ತೀರಕ್ಕೆ ಬಂದಿಲ್ಲ, ಆದ್ರೆ ಈ ಸಲ ಜಲ್ದಿ ಬರ್ತದ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. 27ನೇ ತಾರೀಕು ಬರಬಹುದು ಕೇರಳ ತೀರಕ್ಕ ಅನ್ನುವಂತಹ ಸೂಚನೆಯನ್ನ ತಜ್ಞರು ಈಗಾಗಲೇ ಕೊಟ್ಟಿದ್ದಾರೆ, ಅದನ್ನ ನಾವು ತಮ್ಮ ಗಮನಕ್ಕೆ ತಂದಿವಿ. ಇದರೊಳಗೆ 4 ದಿವಸ ಹೆಚ್ಚು ಕಡಿಮೆ ಆಗಬಹುದು ಅನ್ನುವಂತಹ ಒಂದು ಸೂಚನೆ ಇದೆ. 4 ದಿವಸ ಮೊದಲೇ ಬರಬಹುದು, 4 ದಿವಸ ತಡ ಆಗಿ ಆದರೂ ಬರಬಹುದು ಅನ್ನುವಂತಹ ಒಂದು ವಿಚಾರ ಇಲ್ಲಿ ಗಮನಿಸಬೇಕು. ಆದ್ರಿಂದ ಯಾವಾಗ ಕೇರಳಕ್ಕೆ ಮುಂಗಾರು ಬರುತ್ತದೆ ಅದರ ನಂತರ ಮುಂದಿನ ಸೂಚನೆ ಬರುವವರೆಗೆ ತಾವು ಸ್ವಲ್ಪ ಕಾಯಬೇಕು. ಆ ನಂತರ ಮುಂಗಾರು ಯಾವ ರೀತಿ ಮುಂದುವರಿತದೆ ಅನ್ನೋದನ್ನ ನೋಡಿಕೊಂಡು ತಾವು ಬಿತ್ತನೆ ಮಾಡೋದಾಗಲಿ ಅಥವಾ ಮುಂದಿನ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುವುದಾಗಲಿ ಮಾಡಿಕೊಳ್ಳಬಹುದು. ಆತ್ಮೀರೆ, ಈ ವಾತಾವರಣದೊಳಗೆ ಬದಲಾವಣೆಗಳು ಆಗಬಹುದು. ಆ ಬದಲಾವಣೆಗಳನ್ನ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ಸಾಯಂಕಾಲ 6:50 ಕೃಷಿರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನ ಕೇಳೋದಕ್ಕೆ ಮರಿಬಾರದು. ಇನ್ನು ಯಾರ್ಯಾರು ನ್ಯೂಸ್ ಆನ್ ಏರ್ ಮೇಘದೂತ ದಾಮಿನಿ ಆಪ್ಗಳನ್ನು ಡೌನ್ಲೋಡ್ ಮಾಡಿಕೊಂಡಿಲ್ಲ, ಅವರು ತಮ್ಮ ಮೊಬೈಲ್ನೊಳಗೆ ಈ ಆಪ್ಗಳನ್ನು ಸ್ಥಾಪನೆ ಮಾಡಿಕೊಂಡು ಅದರ ಉಪಯೋಗವನ್ನ ಮಾಡಿಕೊಳ್ತೀರಿ ಅಂತ ಹೇಳಿ ನಾವು ಭಾವಿಸ್ತೀವಿ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಇದುವರೆಗೆ ಸರಣಿ ಮೇಘ ಸಂದೇಶದ 555 ಸಂಚಿಕೆ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಸೋಮಶೇಖರ್ ಎಸ್ ರುಳಿ. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀ ರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ 9:30-12:00. ಭೇಟಿ ನೀಡಿ ಶ್ರೀ ರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, No. 421/1 ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802525215253 2521-5253. ಆತ್ಮೀಯ ಕೆಳಗರೆ, ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ, ಜೊತೆ ಜೊತೆಯಲಿ ನೇರ ಫೋನಿನ್ ಸಂವಾದ ನಾಳೆ ಬೆಳಿಗ್ಗೆ 10:30-11:30 ಬಾನುಭೂಮಿಯ ವಿಶಾಲ ಪರಿಧಿಯಲಿ. ಈ ಸಲದ ವಿಷಯ ರೈತರಿಗೆ ಗೊಬ್ಬರ ಮತ್ತು ಬೀಜ ವಿತರಣೆ ವ್ಯವಸ್ಥೆ. ಸಂವಾದದಲ್ಲಿ ಭಾಗವಹಿಸುತ್ತಾರೆ ಕಲಬುರಗಿ ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಡಾಕ್ಟರ್ ರತೇಂದ್ರನಾಥ್ ಸೂಗೂರ್. ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಬೀಜ ಮತ್ತು ಗೊಬ್ಬರ ಪೂರೈಕೆಗೆ ಕೈಗೊಂಡ ವ್ಯವಸ್ಥೆ ಹಾಗೂ ರೈತರು ಕೈಗೊಳ್ಳಬೇಕಾದ ಸಿದ್ಧತೆ ಕುರಿತು ಸಂವಾದ ನಡೆಸಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 2959986 2959987. ಕಲಬುರಗಿಯ ಎಸ್ಟಿಡಿ ಕೋಡ್ ಸಂಖ್ಯೆ 0842. ಜೊತೆ ಜೊತೆಯಲಿ ಸಾಗಲಿ ವಿಶ್ವ ಪಥವಾ ಸೇರಲಿ, ಜೊತೆ ಜೊತೆಯಲಿ ನೇರ ಫೋನಿನ್ ಸಂವಾದ ನಾಳೆ ಬೆಳಿಗ್ಗೆ 10:30-11:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ನೇತೃತ್ವದ ಯುನೈಟೆಡ್ ಹಾಸ್ಪಿಟಲ್, ಕೋರ್ಟ್ ರೋಡ್, ಕಲಬುರಗಿ. ಜೊತೆ ಜೊತೆಯಲ್ಲಿ ನೇರ ಫೋನಿನ್ ಸಂವಾದ ಕಾರ್ಯಕ್ರಮ ನಾಳೆ ಬೆಳಗ್ಗೆ 10:30. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2959986 ಹಾಗೂ 2959987. ಕಲಬುರಗಿಯ ಎಸ್ಟಿಡಿ ಕ್ರಮಾಂಕ 0842. ಕೃಷಿರಂಗದಲ್ಲಿ ಈಗ ಕೇಳಿ. ಮುಧೋಳ ತಾಲೂಕು ಕುಲಾಲಿ ಗ್ರಾಮದ ಕಾಳವ ಕಸವ ಹಂದೆನವರ್ ಹಾಗೂ ಸಂಗಡಿಗರಿಂದ ಚೌಡಕಿ ಪದ. Thank you. ಪರಮಾತ್ಮ ಬಂದಾನಲ್ಲೇ ಪತಿ ಭಕ್ತಿ ನೋಡುದಕ್ಕಾಗೇ